ಜಯ ಗುರು ಎನ್ನೀರಿ, ಜಯ ಗುರು ಎನ್ನೀರಿ, ನಾನದಾತರ ಮನೆಗೆ ಜಯ ಎನ್ನೀರಿ, ಜನನ ಮರಣ ಭಯ ರೋಗಗಳೆಲ್ಲವ ಹರಿಸುವ ಗುರುವಿಗೆ ಜಯ ಜಯ ಎನ್ನಿರಿ, ವಿಮಲ ಜ್ಞಾನವೇ ಮೈಯಾದವನಿಗೆ ಹೃದಯವ ದೋಸಿದ ಸುಧಾ ಸ್ವರೂಪಿಗೆ, ಹಿಂದೆ ಕಂದಿರದ ಸುಂದರ ಪ್ರಭುವಿಗೆ ಪ್ರಕಾಶ ರೂಪದ ಅಮೂಲ್ಯ ಪ್ರೀತಿಗೆ ಜಯ ಗುರು ಎನ್ನಿರಿ. ಪಾದಕ್ಕೆ ದೇಹಕ್ಕೆ ಎಲ್ಲವ ಮೀರಿದ ಅನಂತ ತತ್ವಕ್ಕೆ ಜಯ ಜಯ ಎನ್ನಿರಿ. ಭುವಿಗೂ ದಿವಿಗೂ ಎರಡನು ಮೀರಿದ ಶ್ರೀ ಗುರುದೇವಗೆ ಜಯ ಜಯ ಎನ್ನಿರಿ, ಜಯ ಗುರು ಎನ್ನಿರಿ.